ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ ಪ್ರಮಾಣ ಹೆಚ್ಚಿಸಲು ಮತಗಟ್ಟೆಗಳನ್ನು ಕಾಫಿ, ಶಿಲ್ಪಕಲೆ, ರಾಜ್ಯದ ವಿವಿಧ ಕಲೆಗಳು, ಪ್ರವಾಸೋದ್ಯಮ ಚಿತ್ರಗಳಿಂದ ಅಲಂಕೃತಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಸ್ವೀಪ್ ಸಮಿತಿ ಅಧ್ಯಕ್ಷ ದಿವಾಕರ್ ಭಟ್ರಹಳ್ಳಿ ಗ್ರಾಮದ ಕೆರೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕಡ್ಡಾಯ ಮತದಾನದ ಪ್ರತಿಜ್ಞೆ ಬೋಧಿಸಿದರು. ಹಾವೇರಿ ಜಿಲ್ಲೆಯ ಸ್ವೀಪ್ ಸಮಿತಿ ವತಿಯಿಂದ ಇಂದು ನಡೆದ ಮತದಾನ ಜಾಗೃತಿ ರಥಕ್ಕೆ ಜಿಲ್ಲಾಧಿಕಾರಿ ರಘುನಂದನ ಮೂರ್ತಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮತದಾನ ಜಾಗೃತಿ ರಥ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ, ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಇಂದಿನಿಂದ ಮೇ 5ರವರೆಗೆ ಸಂಚರಿಸಿ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಿದೆ ಎಂದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ ಪ್ರಮಾಣ ಹೆಚ್ಚಿಸುವ ನಿಟ್ಟನಲ್ಲಿ ಜಾನಪದ ಕಲೆಗಳ ಮೂಲಕ ಜಾಗೃತಿ, ಸ್ಥಳೀಯ ಸಂಸ್ಕೃತಿ ಬಿಂಬಿಸುವ ಮಾದರಿ ಮತಗಟ್ಟೆ ಸ್ಥಾಪನೆ ಸೇರಿದಂತೆ ಹಲವು ಕ್ರಮ ಕೈಗೊಳ್ಳಲಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಅರ್ಹರು ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕೆಂದು ಗದಗ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಬಸವರಾಜ ಅಡವಿಮಠ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸೇನೆ ಅರೆಸೇನೆ ಸಂಘರ್ಷದಿಂದ ತೊಂದರೆಗೆ ಒಳಗಾಗಿರುವ ಸುಡಾನ್ನಲ್ಲಿರುವ ಭಾರತೀಯರನ್ನು ಸುರಕ್ಷಿತವಾಗಿ ಕರೆತರಲು ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಷ್ಯಾ ಮತ್ತು ಉಕ್ರೇನ್ ಯುದ್ದದ ಸಮಯದಲ್ಲಿ ಅನಿವಾಸಿ ಭಾರತೀಯರ ರಕ್ಷಣೆಗೆ ಕೈಗೊಂಡ ಮಾದರಿಯಂತೆಯೇ ಸುಡಾನ್ನಲ್ಲಿರುವ ಭಾರತೀಯರನ್ನು ತಾಯ್ನಾಡಿಗೆ ಕರೆತರಲಾಗುವುದು ಎಂದರು. ಈ ನಡುವೆ ದಾವಣಗೆರೆ ಜಿಲ್ಲಾಧಿಕಾರಿ ಶಿವಾನಂದ ಕಾಪಶಿ ಮಾತನಾಡಿ, ದಕ್ಷಿಣ ಸುಡಾನ್ನಲ್ಲಿ ಸಿಕ್ಕಿಹಾಕಿಕೊಂಡಿರುವ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಗೋಪನಾಳು ಗ್ರಾಮದ 43 ಜನರ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಂಡಿದೆ ಎಂದರು. ಗೋಪನಾಳು ಗ್ರಾಮದ 43 ಜನರು ಈಗಾಗಲೇ ಬಸ್ ಮೂಲಕ ಪೋರ್ಟ್ ಸುಡಾನ್ಗೆ ತೆರಳುತ್ತಿದ್ದಾರೆ. ಅವರನ್ನು ಭಾರತಕ್ಕೆ ಕರೆತರಲು ಸುಡಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಎಲ್ಲಾ ವ್ಯವಸ್ಥೆ ಮಾಡುತ್ತಿದ್ದು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು. ನಾಡಿನಾದ್ಯಂತ ಇಂದು ಶಂಕರಾಚಾರ್ಯರ ಜಯಂತಿಯನ್ನು ಆಚರಿಸಲಾಯಿತು. ವಿವಿಧ ಜಿಲ್ಲೆಗಳಲ್ಲಿ ಜಯಂತಿ ಆಚರಿಸಿದ ವರದಿಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದ ಐಕ್ಯತೆ ಹಾಗೂ ಭಾರತದ ಆಧ್ಯಾತ್ಮಿಕ ಪುನರುತ್ಥಾನಕ್ಕಾಗಿ ಅವಿರತವಾಗಿ ಶ್ರಮಿಸಿದ್ದಾರೆ ಎಂದು ಹೇಳಿದರು. ಗದಗ ಜಿಲ್ಲಾಡಳಿತ ಭವನದಲ್ಲಿ ಆದಿಗುರು ಶ್ರೀ ಶಂಕರಾಚಾರ್ಯರ ಜಯಂತಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಎಂಎಲ್ ವೈಶಾಲಿ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಗೌರವ ನಮನ ಸಲ್ಲಿಸಿದರು. ಹಾವೇರಿ ಜಿಲ್ಲಾಡಳಿತದಿಂದ ಇಂದು ಶಂಕರಾಚಾರ್ಯರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ರಘುನಂದನ ಮೂರ್ತಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಕ್ಷಯ್ ಶ್ರೀಧರ್ ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಇಂದು ವಿಶ್ವ ಮಲೇರಿಯಾ ದಿನ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಅನ್ನಪೂರ್ಣ ವಸ್ತ್ರದ, ಶೂನ್ಯ ಮಲೇರಿಯಾ ಗುರಿಯನ್ನು ತಲುಪೋಣ, ನವೀನ ವಿಧಾನ ಅಳವಡಿಸಿ ಅನುಷ್ಠಾನಗೊಳಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ಮಲೇರಿಯಾ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದರು. ಜಿಲ್ಲಾ ರೋಗ ವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಡಾ ರಮೇಶ್ ರಾವ್ ಮಲೇರಿಯಾ ಹಾಗೂ ರೋಗ ನಿಯಂತ್ರಿಸುವಲ್ಲಿ ಸಮುದಾಯದ ಪಾತ್ರ ಹಾಗೂ ನಿಯಂತ್ರಿಸುವಲ್ಲಿ ಆರೋಗ್ಯ ಇಲಾಖೆ ತೆಗೆದುಕೊಳ್ಳುತ್ತಿರುವ ಕ್ರಮಗಳ ಕುರಿತು ಉಪನ್ಯಾಸ ನೀಡಿದರು. ಜಿಲ್ಲಾ ಕೀಟಶಾಸ್ತ್ರಜ್ಞೆ ಜ್ಯೋತ್ನಾ ಕೈರನ್ನ ವಿಶ್ವ ಮಲೇರಿಯಾ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಿದರು. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಉತ್ತರ ಒಳನಾಡು ಮತ್ತು ಕರಾವಳಿಯಲ್ಲಿ ಒಣಹವೆ ಮುಂದುವರೆದಿದೆ. ಕಲಬುರಗಿಯಲ್ಲಿ ದಿನದ ಗರಿಷ್ಠ 39.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ರಾಮನಗರ, ವಿಜಯನಗರ, ಬೀದರ್, ಬೆಳಗಾವಿ, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ. ಗರಿಷ್ಠ 33, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ ಅಂತಿಮ ಕಣದಲ್ಲಿ 2613 ಅಭ್ಯರ್ಥಿಗಳು. ವಿವಿಧ ಪಕ್ಷಗಳ ನಾಯಕರಿಂದ ಬಿರುಸಿನ ಚುನಾವಣಾ ಪ್ರಚಾರ. ಸುಡಾನ್ನ ಭಾರತೀಯರ ರಕ್ಷಣೆಗೆ ಕ್ರಮ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ನಾಡಿನಾದ್ಯಂತ ಶಂಕರಾಚಾರ್ಯರ ಜಯಂತಿ, ಆಧ್ಯಾತ್ಮದ ಕೊಡುಗೆ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದೀಗ ಕೇಳಿ ಮನದ ಮಾತಿನ 100 ಚಿಂತನೆಗಳು. ಆಕಾಶವಾಣಿಯು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಆಯ್ದ ಭಾಗಗಳನ್ನು ತನ್ನ ವಿಶೇಷ ಕಾರ್ಯಕ್ರಮದ ಅಡಿ March 15 ಪ್ರಸಾರ ಮಾಡುತ್ತಿದೆ. ಇದೇ ಏಪ್ರಿಲ್ಗೆ ಮನ್ ಕಿ ಬಾತ್ ಸರಣಿ 100ನೇ ಆವೃತ್ತಿ ತಲುಪುತ್ತಿರುವ ಹಿನ್ನೆಲೆಯಲ್ಲಿ ಈ ವಿಶೇಷ ಕಾರ್ಯಕ್ರಮ. ಈ ಆಯ್ದ ಭಾಗಗಳ 87ನೇ ಆವೃತ್ತಿಯಲ್ಲಿ ಸಣ್ಣ ಪ್ರಮಾಣದ ವ್ಯಾಪಾರ, ಉದ್ಯಮ ಮತ್ತು ಅವುಗಳ ಯಶಸ್ಸಿನ ಬಗ್ಗೆ ಪ್ರಧಾನಿ ಅವರ ಮನದ ಮಾತನ್ನು ಪುನಃ ನೆನಪಿಸಿಕೊಳ್ಳೋಣ. ಜನರೊಂದಿಗೆ ನೇರ ಮಾತುಕತೆ, ಇದು ನಿಮ್ಮ ಮತ್ತು ನಮ್ಮ ಮನದ ಮಾತು. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಟ್ಯಾಂತರ ದೇಶವಾಸಿಗಳೊಂದಿಗೆ ಸಂವಹನ ಸಾಧಿಸುವ ಬಗೆ ಹೀಗೆ. ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಆಕಾಶವಾಣಿ ಮೂಲಕ. 2014 October 3 ಆರಂಭವಾದ ಈ ಸರಣಿ 2023 ಏಪ್ರಿಲ್ಗೆ 100ನೇ ಆವೃತ್ತಿ ತಲುಪುತ್ತಿದೆ. ಭಾರತದ ಆರ್ಥಿಕತೆಯಲ್ಲಿ ಸಣ್ಣ ಉದ್ಯಮಿಗಳು ಮತ್ತು ರಸ್ತೆ ಬದಿ ಮಾರಾಟಗಾರರು ಮಹತ್ವದ ಪಾತ್ರ ವಹಿಸುತ್ತಾರೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಸ್ಥಳೀಯವಾಗಿ ಹೆಚ್ಚಿನ ಪ್ರಮಾಣದ ಉದ್ಯೋಗಾವಕಾಶಗಳನ್ನು ಒದಗಿಸುವ ಮೂಲಕ ಲಕ್ಷಾಂತರ ಜನರಿಗೆ ಜೀವನಾಧಾರವಾಗಿದೆ. ನಿರಂತರ ಪರಿಶ್ರಮ ಮತ್ತು ಸರ್ಕಾರದ ಸಂರಕ್ಷಣೆಯಲ್ಲಿ ಅವರ ಪಾಲ್ಗೊಳ್ಳುವಿಕೆಯು ಗಣನೀಯವಾಗಿ ಏರಿಕೆಯಾಗಿದೆ. ಸ್ನೇಹಿತರೆ, ಭೂಮಿಯ ಮೇಲೆ ಸ್ಥಳೀಯ ಸಣ್ಣ ಉದ್ಯಮಿಗಳ ಸಫಲತೆಯು ನಮಗೆ ಹೆಮ್ಮೆ ತರುವಂತಹ ವಿಷಯವೆಂದು ತಿಳಿದು ಮನದ ಮಾತು ಕೇಳುವ ಕೇಳುಗರಿಗೆ ಸಂತೋಷವಾಗಬಹುದು. ಇದು ನಮ್ಮ ಸಣ್ಣ ಉದ್ಯಮಿಗಳು ಸಣ್ಣ ಖರೀದಿಯಲ್ಲಿ ಸರ್ಕಾರಿ ಈ ಮಾರುಕಟ್ಟೆ ಸ್ಥಳ GeM ಮಾಧ್ಯಮದ ಮೂಲಕ ಬಹಳ ದೊಡ್ಡ ಪಾತ್ರ ವಹಿಸುತ್ತಿದ್ದಾರೆ. ಈಗ ತಂತ್ರಜ್ಞಾನ ಮಾಧ್ಯಮದಿಂದಾಗಿ ಬಹಳ ಪಾರದರ್ಶಕ ವ್ಯವಸ್ಥೆ ರೂಪುಗೊಂಡಿದೆ. ಕಳೆದೊಂದು ವರ್ಷದಲ್ಲಿ GeM ಪೋರ್ಟಲ್ ಮೂಲಕ 1,00,000 ಕೋಟಿ ರೂಪಾಯಿಗಿಂತಲೂ ಅಧಿಕ ಮೌಲ್ಯದ ಸರಕು ಸಾಮಾನುಗಳನ್ನು ಸರ್ಕಾರ ಖರೀದಿಸಿದೆ. ದೇಶದ ಮೂಲೆ ಮೂಲೆಗಳಿಂದ ಸರಿಸುಮಾರು 1,00,000ಕ್ಕಿಂತಲೂ ಅಧಿಕ ಉದ್ಯಮಿಗಳು, ಸಣ್ಣ ಅಂಗಡಿ ಮಾಲೀಕರು ನೇರವಾಗಿ ತಮ್ಮ ಸರಕುಗಳನ್ನು ಸರ್ಕಾರಕ್ಕೆ ಮಾರಾಟ ಮಾಡಿದ್ದಾರೆ ಎಂದು ಪ್ರಧಾನಿ ಹೇಳಿದರು. ಈ ನಿಟ್ಟನಲ್ಲಿ 2022 March 27 ಬಿತ್ತರಗೊಂಡ ಮನದ ಮಾತಿನಲ್ಲಿ ಪ್ರಧಾನಿ ಅವರು ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಸಣ್ಣ ಅಂಗಡಿ ಮಾಲೀಕರು ಮತ್ತು ಅವರ ಪ್ರಮುಖ ಪಾತ್ರದ ಬಗ್ಗೆ ಮೆಚ್ಚುಗೆಯ ಮಾತನಾಡಿರುವುದು ಈ ರೀತಿಯಾಗಿ. ಮನ್ ಕಿ ಬಾತ್ ಕೆ ಶ್ರೋತಾಕೋ ಯೇ ಜಾನ್ಕರ್ ಭಿ ಅಚ್ಚಾ ಲಗೇಗಾ ಕಿ ಘರೇಲು ಸ್ತರ್ ಪರ್ ಭಿ ಹಮಾರೇ ಲಘು ಉದ್ಯಮಿಯೋ ಕಿ ಸಫಲತಾ ಹಮೇ ಗರ್ವ ಸೆ ಭರ್ನೆ ವಾಲಿ ಹೈ. ಆಜ್ ಹಮಾರೇ ಲಘು ಉದ್ಯಮಿ ಸರ್ಕಾರಿ ಖರೀದ್ ಮೇ ಗವರ್ನಮೆಂಟ್ ಈ ಮಾರ್ಕೆಟ್ ಪ್ಲೇಸ್ ಯಾನಿ ಜೆಎಂ ಕೆ ಮಾಧ್ಯಮ ಸೆ ಬಡಿ ಭಾಗೀದಾರಿ ನಿಭಾ ರಹೆ ಹೈ. ಟೆಕ್ನಾಲಜಿ ಕೆ ಮಾಧ್ಯಮ ಸೆ ಬಹುತ್ ಹಿ ಟ್ರಾನ್ಸ್ಪರೆಂಟ್ ವ್ಯವಸ್ಥಾ ವಿಕಸಿತ್ ಕಿ ಗಯಿ ಹೈ. ಪಿಛಲೆ ಏಕ್ ಸಾಲ್ ಮೇ ಜೆಎಂ ಪೋರ್ಟಲ್ ಕೆ ಜರಿಯೆ ಸರ್ಕಾರ ನೆ 1,00,000 ಕರೋಡ್ ರೂಪಿಯ ಸೆ ಜ್ಯಾದಾ ಕಿ ಚೀಜೆ ಖರೀದಿ ಹೈ. ದೇಶ ಕೆ ಕೋನೆ ಕೋನೆ ಸೆ ಕರೀಬ್ ಕರೀಬ್ 1,25,000 ಲಘು ಉದ್ಯಮಿಯೋ ಛೋಟೆ ದುಕಾನದಾರೋ ನೆ ಅಪ್ನಾ ಸಾಮಾನ್ ಸರ್ಕಾರ ಕೋ ಸೀಧೆ ಭೇಜಾ ಹೈ. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಸಲ ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಬರೋ. ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ. ನೀನು ಬಿಜೆಪಿ ಸರ್ಕಾರ ಬಂದ್ಮೇಲೆ ಯಾವ ಹಳ್ಳಿಗೂ ಹೋಗಿಲ್ಲ ಅನ್ಸುತ್ತೆ. ಹೌದಾ? ಅಂತದೇನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರು? ಈಗ ಮನೆ ಮನೆಗೆ ನೀರ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕಟ್ಸಿದ್ದಾರೆ, ಆಮೇಲೆ ರೋಡ್ ಮಾಡಿದ್ದಾರೆ, ಇಂಟರ್ನೆಟ್ ಇದೆ, ಸಿಟಿಲ್ ಸಿಗೋ ಎಲ್ಲಾ ಸೌಕರ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಓ ಹೌದಾ? ಯಾವಾಗ ಬರ್ಲಿ? ನಾಳೆನೆ ಹೊರಡ್ತಾ ಇದೀನಿ, ನೀನು ಬಂದ್ಬಿಡು. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ಮತ ನೀಡಿ. ಎಲ್ಲರಿಗೂ ನಮಸ್ಕಾರ. ನಾನು ಸೆಲ್ವಮಣಿ, ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಕೆಲಸ ಮಾಡ್ತಾ ಇದ್ದೀನಿ. ಬರುವ 26ನೇ ತಾರೀಕು ಸಂಜೆ ಹೊತ್ತಿಂದ 7:30 ತನಕ ವಿಧಾನಸಭಾ ಎಲೆಕ್ಷನ್ ಪರವಾಗಿ ನಮ್ಮ ಆಲ್ ಇಂಡಿಯಾ ರೇಡಿಯೋದಲ್ಲಿ ನೇರ ಪ್ರಸಾರವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಈಗ ನಾವು ನೇರವಾಗಿ ಮಾತಾಡೋಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಸ್ನೇಹಲ್ ಲೋಖಂಡೆ, ಶಿವಮೊಗ್ಗ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ. ಬರುವ 26ನೇ ತಾರೀಕಿಗೆ ಆಕಾಶವಾಣಿಯಲ್ಲಿ 6:50 to 7:30 ನಾನು ಆಕಾಶವಾಣಿಯಲ್ಲಿ ಇರ್ತೀನಿ. 10 May ಚುನಾವಣೆ ಬರ್ತಾ ಇದೆ, ಆ ಚುನಾವಣೆ ಸಲುವಾಗಿ ಮಾತಾಡೋಣ, ನಿಮ್ ಜೊತೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಕೇಳುಗರೆ, ಚುನಾವಣೆಗೆ ಹಾಗೂ ಸ್ವೀಪ್ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 0828227021 ಹಾಗೂ 2749900 ಹಾಗೂ ವಾಟ್ಸ್ಆಪ್ ಮೆಸೇಜ್ ಮಾಡಲು ಮೊಬೈಲ್ ಸಂಖ್ಯೆ 9481572206000. ನೆನಪಿಡಿ, 26ನೇ ತಾರೀಕು ಬುಧವಾರ ಸಂಜೆ 6:51 to 7:30 ಚುನಾವಣೆಗೆ ಸಂಬಂಧಿಸಿದಂತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೀಡಿಯಂ ವೇವ್ ತರಂಗಾಂತರ 444.44 meters ಹಾಗೂ FM ತರಂಗಾಂತರ 103.5 megahertz ಇಲ್ಲಿ ಪ್ರಸಾರವಾಗಲಿದೆ. ಕೇಳಿದ್ರೆ, May 10 ರಾಜ್ಯ ವಿಧಾನಸಭಾ ಚುನಾವಣೆ, ನಾವೆಲ್ಲರೂ ಆ ದಿನ ಮತ ಹಾಕಲೇಬೇಕು. ನಾವು ಮಾತ್ರ ಮತ ಚಲಾಯಿಸಿದ್ರೆ ಸಾಕೆ? ಎಲ್ಲರಲ್ಲೂ ಈ ಬಗ್ಗೆ ಜಾಗೃತಿ ಮೂಡಿಸಬೇಕಲ್ವೇ? ಬನ್ನಿ, ಎಲ್ಲರಲ್ಲೂ ಜಾಗೃತಿ ಮೂಡಿಸೋಣ. ಹತ್ತರಂದು ಮತಗಟ್ಟೆಗೆ ಎಲ್ಲರ ಕರೆ ತನ್ನಿ, ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ. May 10 ಮತಗಟ್ಟೆಗೆ ಎಲ್ಲರ ಕರೆ ತನ್ನಿ, ಮತ ಹಾಕ ಬನ್ನಿ. ಜನರ ಕಷ್ಟಕ್ಕೆ ಮರುಗುವ ಉತ್ತಮ ವ್ಯಕ್ತಿ ನಿಮಗೆ ಬೇಕಾ? ಆಯ್ಕೆ ಮಾಡಲು ಉತ್ತಮ ಅವಕಾಶ, ಆಯ್ಕೆ ಮಾಡಲು ಉತ್ತಮ ಅವಕಾಶ, ಆದರೆ ಮತ ಹಾಕಬೇಕಾ? ಆದರೆ ಮತ ಹಾಕಬೇಕಾ? ಮತ ಹಾಕಬನ್ನಿ. ಎಲ್ಲರೂ ಬನ್ನಿ ಮತ ಹಾಕೋಣ, ಎಲ್ಲರೂ ಬನ್ನಿ ಮತ ಹಾಕೋಣ, ಉತ್ತಮ ನಾಡ ಕಟ್ಟೋಣ, ಉತ್ತಮ ನಾಡ ಕಟ್ಟೋಣ, ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ, ಮೇ ಹತ್ತರಂದು ಮತಗಟ್ಟೆಗೆ ಎಲ್ಲರ ಕರೆ ತನ್ನಿ, ಮತ ಹಾಕ ಬನ್ನಿ. ಇದುವರೆಗೂ ಮತದಾನ ಜಾಗೃತಿ ಗೀತೆ ಕೇಳಿದಿರಿ. ರಚನೆ ಶ್ರೀ ಎಸ್ ಆರ್ ಭಟ್, ಹಾಡಿರುವವರು ಶ್ರೀಮತಿ ಸಂಗೀತಾ ವರ್ಣೇಕರ್ ಹಾಗೂ ವಿಶಾಖ್ ನಾಗಲಾಪುರ. ಇವರೊಂದಿಗೆ ಕೀಬೋರ್ಡ್ ಸಹಕಾರ ಎಡಿ ಸಿದ್ದಪ್ಪ, ತಬಲಾ ರಾಘವೇಂದ್ರ ಪ್ರಭು, ಸಂಗೀತ ಸಂಜೀವ ನಾಮಣ್ಣವರ್. ಈ ಗೀತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ಆತ್ಮೀಯ ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪುಟ್ಸ್ವಾಮಿ ಅಂತ ಒಬ್ಬ ರೈತರು ಇದ್ದಾರೆ. ಅವರು ತಮ್ಮ ಒಂದು ಕೃಷಿ ಜಮೀನಿನಲ್ಲಿ ಯಾವ ರೀತಿ ಕೃಷಿ ಮಾಡಿದ್ದಾರೆ, ಏನೇನು ಹಾಕಿದ್ದಾರೆ ಅನ್ನೋದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಪುಟ್ಸ್ವಾಮಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಪುಟ್ಸ್ವಾಮಿ ಅವರೇ, ತಮ್ಮ ಹತ್ರ ಎಷ್ಟು ಎಕರೆ ಜಮೀನು ಇರೋದು? ನಮ್ದು 1 ಎಕರೆ 15 ಗುಂಟೆ ಸರ್. ಏನೇನು ಬೆಳ್ಕೊಂಡಿದ್ರ ತಾವು ಅದರಲ್ಲಿ? ತೆಂಗು, ಅಡಿಕೆ, ಬಾಳೆ ಎತ್ತು, ಬಾಳೆ ತೆಗೆದು, ಎಲೆ ಬಳ್ಳಿ. ಜಮೀನಲ್ಲಿ ಅಷ್ಟೊಂದು ಬೆಳೆ ಬೆಳೆದಿದ್ರಲ್ಲ, ಯಾವ ರೀತಿ ಅಂತ ಹೇಳ್ತೀರಿ? ಉಪ ಬೆಳೆ ಅಂತ ಮಾಡ್ಕೊಂಡಿದ್ದು ಎಲೆ ಬಳ್ಳಿದ, ಆಮೇಲೆ ಬಾಳೆದು ಉಪ ಬೆಳೆ ಅಂತ ಮಾಡ್ಕೊಂಡಿದ್ದು. ಈಗ ಸೆಂಟ್ರಲ್ನಲ್ಲಿ ಸೊಸೆ ಹಾಕೋದಲ್ಲ, ಅದನ್ನ ಬಾಳೆ ತೆಗದಿ ಸೊಸೆ ಹಾಕೊಂಡು ಈಗ ಮತ್ತೆ ಕುಂಡಿಸ್ಬೇಕು ಬಾಳೆ. ಎಷ್ಟು ವರ್ಷದಿಂದ ಈ ಒಂದು ಕೃಷಿನ ಮಾಡ್ತಾ ಇದ್ರ? ನಾವು ಸುಮಾರು ಈಗ 30 ವರ್ಷ. ಏನಕ್ಕೆ ಬಂತು ತಮ್ಗೆ ಆಸಕ್ತಿ ಕೃಷಿ ಮಾಡ್ಬೇಕು ಅಂತ ಆ ಕಾಲದಲ್ಲಿ? ಆ ಕಾಲದಲ್ಲಿ ಬಂತು ಅಂತಂದ್ರೆ ಅದೇ ವೃತ್ತಿ ಅಲ್ಲ ಸರ್ ನಮ್ದು, ಅಪ್ಪ ಅಮ್ಮದೆಲ್ಲ ಅದೇ ವೃತ್ತಿ ಅಣ್ಣದು, ಹಂಗಾಗಿ ನಾವು ಅದೇ ಫೀಲ್ಡ್ ಗೆ ಇಳಿದು. ಅಡಿಕೆನ ಅವಾಗಿಂದ ಹಾಕಿದ್ದ? ಎಷ್ಟು ವರ್ಷದಿಂದ ಅಡಿಕೆ ಮಾಡ್ತಾ ಇದ್ರ? ಅಡಿಕೆ ಅಲ್ಲಿ 30 ವರ್ಷ. ಅದಕ್ಕಿಂತ ಮುಂಚಿತವಾಗಿ ಬೇರೆ ಬೆಳೆಗಳನ್ನು ಬೆಳ್ಕೊಂಡಿಲ್ಲ ತಾವು? ಅದು ಭತ್ತ ಎಲ್ಲ ಬೆಳೆದಿದ್ವಿ, ರಾಗಿ ಭತ್ತ ಎಲ್ಲ. ಭತ್ತ ರಾಗಿ ಬೆಳ್ಕೊಂಡೆ ಇದು ಅಡಿಕೆ ಮಾಡಿರೋದು. ಯಾವ ಊರಿಂದ ಗೋಟ್ ತಗೊಂಬಂದು ತಾವು ಅಡಿಕೆ ಮಾಡಿರೋದ್ರ ಬಗ್ಗೆ ಹೇಳೋದು? ನಾವಿಲ್ಲಿ ತರೀಕೆರೆಯಿಂದಲೇ ತಗೊಂಡು ನಾವೇ ಸ್ವಂತಕ್ಕೆ ಮಾಡ್ಕೊಂಡು ನಾವೇ ಸ್ವಂತಕ್ಕೆ ಮಾಡಿ ಹಾಕಿದ್ದು. ಯಾವ ರೀತಿ ಮಾಡ್ಕೊಂಡ್ರಿ ಸಸಿಗಳನ್ನೆಲ್ಲ? ಸಸಿ ಎಲ್ಲ ಮಡಿ ಮಾಡಿ ಅದಕ್ಕೆ ಒಂದೊಂದು ಗೋಟಿಕ್ಕಿ ಮೇಲೆ ಮಣ್ಣು ಮುಚ್ಚಿ ಗೆಪ್ಪೆ ಟೈಪ್ ಆ ತರ ಮಾಡ್ಕೊಂಡು ಸೊಸೆ ಮಾಡ್ಕೊಂಡು ನಾವು ಹಾಕಿದ್ದು. ಎಷ್ಟು ವರ್ಷದ ಬೀಜ ತಗೊಂಬಂದಿತ್ತು ತಾವು? ಒಂದು 35 ವರ್ಷದ ಬೀಜ. ಅಂದ್ರೆ ಗೆಪ್ಪೆ ಗಿಡ ಅಂತ ಹೇಳಿದ್ರೆ ಯಾವ ರೀತಿ ಮಾಡಿದ್ರೆ ಗೆಪ್ಪೆ ಗಿಡನ? ಗೆಪ್ಪೆ ಗಿಡ ನೆಲದಲ್ಲಿ ಹಾಕ್ತಿವಿ, ನೆಲದಲ್ಲಿ ಹಾಕಿ ಮೇಲ್ ಮಣ್ಣು ಮುಚ್ಚುತ್ತೀವಿ, ಆಮೇಲೆ ಸಸಿ ಬಂದಾಗ ಇಷ್ಟತ್ರ ಬಂದಾಗ ನಮಗೆ ಹಾಕ್ಬೇಕಾರೆ ಸುತ್ತ ತುಳ್ಕಂತೀವಿ. ಆಮೇಲೆ ಈ ಕುಳುವಟ್ಟೆ ಅಂತ ಮಾಡ್ಕೊಂಡಿದ್ವಿ ದಸೆ ಅಂತ, ಅದರಲ್ಲಿ ಎಬ್ಬಿ ಮೂರ್ ದಕ್ಕ ಹಾಕಿ ಎಬ್ಬಿ ಮಣ್ಣು ಇಷ್ಟು ದಪ್ಪ ಬರಂಗಿ ಅದಕ್ಕೆ ಮತ್ತೆ ಬಾಳೆನಾರು ತರಗು ಅದನ್ನೆಲ್ಲ ಕಟ್ಟಿ ಬೇರೆ ಕಡೆ ಸಾಕ್ಸೋದಾದ್ರೆ ಅಲ್ಲೇ ಆದ್ರೆ ಏನ್ ಬೇಡ. ಯಾಕೆ ಆ ಕಾಲದಲ್ಲಿ ಪ್ಯಾಕೆಟ್ ಗಿಡಗಳು ಇರ್ಲಿಲ್ಲ ಅಂತಾನ? ಇಲ್ಲ ಇಲ್ಲ ಇಲ್ಲ, ಅವತ್ತಿಗೆಲ್ಲ ಪ್ಯಾಕೆಟ್ ಇಲ್ಲ, ಎಲ್ಲ ಬರೀ ಗೆಪ್ಪನೆ. ಎಷ್ಟು ಗಿಡಗಳು ಮಾಡ್ಕೊಂಡಿರಿ ತಾವ್ ಆತರ? ನಾವೊಂದು 900 ಮಾಡಿದ್ವಿ. ಈ ಪ್ಯಾಕೆಟ್ ಗಿಡಕ್ಕಾದ್ರೆ ಜಾಗಗಳು ಕಡಿಮೆ ಬೇಕಾಗುತ್ತೆ, ಗೆಪ್ಪೆ ಗಿಡಕ್ಕೆ ಜಾಗ ಜಾಸ್ತಿ ಬೇಕಾಗುತ್ತೆ, ಯಾವ ರೀತಿ ಅದನ್ನ ನಿರ್ವಹಿಸಿದ್ರಿ? ಅಲ್ಲ ನಮಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಿದ್ದು, ಈಗೆಲ್ಲ ಫುಲ್ಲು ಪ್ಯಾಕೆಟ್ ಮಾಡ್ತಾರಲ್ಲ ಜಾಗ ಕಮ್ಮಿ ಹಿಡಿತೆ. ಗೆಪ್ಪೆ ಸಸಿಗೆ ಒಂದೊಂದು ಅಡಿಗೆ ಒಂದೊಂದು ಹಾಕ್ತೀವಿ, ಮಣ್ಣು ಬರ್ಬೇಕಲ್ಲ ಹಾಗಾಗಿ. ಯಾವ ರೀತಿ ಅದನ್ನ ನಿರ್ವಹಿಸಿದ್ದು, ಯಾವ ತರ ಮಣ್ಣು ಕೊಟ್ರಿ, ಯಾವ ತರ ಗೊಬ್ಬರ ಎಲ್ಲ ಹಾಕಿದ್ರಿ ತಾವು? ಫಸ್ಟಿಗೆ ಗುಂಡಿ ಹೊಡ್ಕೊಂಡ್ವಿ, ಆಮೇಲೆ ಗೊಬ್ಬರ ಹಾಕಿದ್ವಿ, ಆಮೇಲೆ ಒಂದು ಒಂದೊಂದು ಪುಟ್ಟಿ ಮಣ್ಣು ಹಾಕಿ ಅದ್ರ ಮೇಲೆ ಮಣ್ಣು ಸ್ವಲ್ಪ ಇದನ್ ಮಾಡ್ಕೊಂಡು ಸಸಿ ಇಕ್ಕಿ ನೀರು ಹಾಕಿದ್ವಿ. ಎಷ್ಟು ವರ್ಷ ಸಾಕಿದ್ರಿ ಗಿಡನ, ಚಿಕ್ಕ ಗಿಡನ? ಆ ಗಿಡಗಳನ್ನ ಬರೋ ತನಕ ಎಷ್ಟು ದಿವಸ? 1.5 ವರ್ಷ ಬೇಕು ಅವು ಬರಕ್ಕೆ. ಚಿಕ್ಕ ಗಿಡ ಸಣ್ಣ ಗೋಟ್ ಹಾಕ್ತಿವಲ್ಲ, 1.5 ವರ್ಷ ಬೇಕು. ನಂತರ ಹೋಗಿ ತಾವು ಜಮೀನಿಗೆ ಹಾಕಿದ್ರಿ? 1 ಎಕರೆ 15 ಗುಂಟೆ. ಎಷ್ಟು ಕೂರ್ತು ಗಿಡ? 850 ಕೂತಿದೆ. ಯಾವ ತರ ಎಷ್ಟಡಿ ದಾಯದಲ್ಲಿ ನೀವು ತಾವು ಕೂರಿಸಿರೋದು? 9 ಅಡಿ ದಾಯ, ಇಸ್ ಈಕ್ವಲ್ ಟು 9. ಯಾವ ತರ ನಿರ್ವಹಿಸ್ತಾ ಬಂದ್ರಿ ಆ ಕಾಲದಿಂದ? ಆ ಕಾಲದಿಂದ ಇನ್ನೇನು ವ್ಯವಸಾಯ ಬೇಸಾಯ ಮಾಡ್ಕೊಂತ ಮಾಡ್ಕೊಂತ ಬಂದ್ವಿ. ಈ ಅಡಿಕೆ ಗಿಡ ನಿರ್ವಹಣೆ ಮಾಡ್ಬೇಕಾದ್ರೆ ಗೊಬ್ಬರ ಬೇಕು ಸರಿಯಾದ ಸಮಯದಲ್ಲಿ. ಯಾವ ರೀತಿ ಗಿಡಗಳನ್ನ ನಿರ್ವಹಿಸಿದ್ದೆ ಯಾವ ತರ ಅಂದ್ರೆ, ಯಾವ ರೀತಿ ಗೊಬ್ಬರ ಕೊಟ್ರಿ, ಯಾವ ಮಣ್ಣನ್ನ ಹಾಕಿದ್ರಿ? ಇತ್ತೀಚಿನ ದಿನದಲ್ಲಿ ಸರ್ಕಾರಿ ಗೊಬ್ಬರನ ಹಾಕ್ತಾರೆ, ಅವಾಗೆಲ್ಲ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇತ್ತು, ಯಾವ ರೀತಿ ಮಾಡಿದ್ರಿ? ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ, ಆಮೇಲೆ ನಮ್ಮದು ಮೊದಲಲ್ಲೇ ಕೆರೆ, ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಒಂದ್ಸತಿ ಒಂದೊಂದು ನೂರು ಲೋಡ ಮಣ್ಣು ನೋಡಿಸ್ಕೊಂತ ಬಂದ್ವಿ. ಪಟ್ಟದ ಮೇಲೆ ಯಾವ ಮಣ್ಣು ಹೊಡ್ಸಿದ್ರೆ? ಕಪ್ಪು ಮಣ್ಣು, ಅದು ಕೆಂಪು ಇತ್ತು, ಇದು ಕಪ್ಪು ಮಣ್ಣು ಹೊಡ್ಸ್ಕೊಂಡ್ ಬಂದ್. ನೀರಿಂದೆಲ್ಲ ಯಾವ ತರ ನಿರ್ವಹಿಸ್ತಿದ್ರಿ? ನೀರಿಂದೆಲ್ಲ ಈ ಪೈಪ್ ಲೈನ್ ಡ್ರಿಪ್ ಇಂದು. ಅಂದ್ರೆ ಅವಾಗ್ಲೇ ಡ್ರಿಪ್ ಇತ್ತ? ಅದ ಸೊಸಿ ಕಟ್ಟದ ಒಂದ್ ಮೂರು ವರ್ಷಕ್ಕೆ ಮಾಡಿಸ್ತಿ, ನೀರ್ ಸಾಕಾಗಲ್ಲ ಅಂತಂದು ಮಾಡಿಸ್ತು. ತಿಂಗಳಿಗೆ ಎಷ್ಟು ಬಾರಿ ನೀರ್ ಕೊಡ್ತಾ ಇದ್ರಿ ಗಿಡಕ್ಕೆ? ತಿಂಗಳಿಗೆ ಒಂದ್ ಎರಡು ಬಾರಿ ಡ್ರಿಪ್ ಮುಖಾಂತರವಾಗಿ. ಅಂದ್ರೆ ಇತ್ತೀಚಿನ ದಿನದಲ್ಲಿ ಮಳೆ ಜಾಸ್ತಿ ಆಗ್ತಾ ಬಂತು, ಅವತ್ತಿನ ಒಂದು ಬೇಸಾಯ ಪದ್ಧತಿಗೂ ಇವತ್ತಿನ ತಾವು ಕಾಣ್ತಾ ಇರೋ ಬೇಸಾಯ ಪದ್ಧತಿಗೂ ಏನ್ ವ್ಯತ್ಯಾಸನ ನೋಡ್ತಿರೋ ತಾವು? ಇದೇ ಸರ್, ಈಗ ಮಳೆ ಜಾಸ್ತಿ ಆಗಿ ಬೆಳೆ ಕಮ್ಮಿ ಆಗ್ತಾ ಇದೆ. ಅವತ್ತಿಗೆ ನಾವು ಬರಗಾಲ ಅಂತಿದ್ವಲ್ಲ, ಒಳ್ಳೆ ಉತ್ತಮ ಇಳುವರಿ ಬರೋದು. ಈಗ ಮಳೆ ಜಾಸ್ತಿ ಹಾಕಿಂದಲೂ ಬೆಳೆ ಕಮ್ಮಿ ಹಾಕಿಂದ ಬರ್ತದ. ಅದಕ್ಕೆ ತಾವೇನಾದ್ರೂ ಒಂದು ವಿಧಾನಗಳನ್ನ ಎಷ್ಟು ವಿಧಾನ ಮಾಡ್ತಾ ಇದೀವಿ? ನಾವು ಮಾಮೂಲಿ ಗೊಬ್ಬರ ಹಾಕಿ ಹಾಕ್ತದ ಎರಡು ವರ್ಷಕ್ಕೊಂದ್ಸತಿ, ದನ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಕುರಿ ಪಿಚ್ಕೆ ಎಲ್ಲದನ್ನು, ಈ ಮಂದೆ ನಿಲ್ಸೋದು ಎಲ್ಲದನ್ನು ಮಾಡ್ತದೀವಿ. ಆದ್ರೂ ಹಿಂಗಾರ ಒಣಗದು ಇದಾಗದು ಹಂಗೆ ಹಾಕಿಂತ ಬರ್ತಾ ಇದೆ. ಅದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಿಂಗಾರ ಒಣಗದು ಅಂತ ಹೇಳಿದ್ರಿ, ಅದಕ್ಕೆ ನೀವು ಎಲ್ಲೂ ಔಷಧಿ ಹೊಡಿಸೋದು ಆ ತರದೇನು ಮಾಡಿಲ್ವಾ? ಇಲ್ಲ, ಅಂತವಕ್ಕೆಲ್ಲ ಎಲ್ಲೂ ಕೇಳಿಲ್ಲ ನಾವು. ಅದನ್ನೆಲ್ಲ ಯಾವ ತರ ನಿರ್ವಹಿಸ್ತೀರಿ? ಗಿಡ ಹಾಳಾಗಲ್ಲ, ಹಿಂಗಾರ ಒಣಗೋಗುತ್ತ ಅಷ್ಟೇ. ಅದಕ್ಕೆ ನೀವೇನು ಕೃಷಿ ಇಲಾಖೆಲ್ಲಿ ಹೋಗಿ ಈ ತರ ಆಗಿದೆ ಅಂತ ಏನು ಹೇಳ್ಕೊಂಡಿಲ್ಲ? ಇಲ್ಲ ಸರ್, ಹೇಳ್ಕೆ ಹೋಗಿಲ್ಲ. ಮಾಮೂಲಿ ಇನ್ನೇನ್ ಮಗ್ಳು ತೋರ್ತವೆಲ್ಲ ಹಂಗೆ ಎಲ್ಲ ಕಡೆಗೂ ನೋಡೋದ್ರ ಹಂಗೆ ಎಲ್ಲೋ ನೂರಕ್ಕೊಂದೊಂದು ತೋಟ ಸ್ವಲ್ಪ ಉತ್ತಮವಾದ ಪೈರು ಇರಬಹುದು ಅಷ್ಟೇ, ಇನ್ನೆಲ್ಲ ಅವೇ ಮಾಮೂಲಿ. ಈ ಹೆಚ್ಚು ಮಳೆ ಬಂದಿದ್ದಕ್ಕೋಸ್ಕರವಾಗಿ ಈ ತರ ಆಯ್ತು ಅಂತಾರೆ? ಆಗಿತ್ತು. ತೋಟದಲ್ಲಿ ನೀರ್ ನಿಲ್ಬಾರ್ದು ಅಂದ್ರೆ ಏನ್ ಮಾಡ್ಕೊಂಡಿದ್ರಿ? ಬಸಿಗಾಲ್ವೆ ಮಾಡಿದೀವಿ. ಬಸಿಗಾಲ್ವೆ ಯಾವ ತರ? ನಿಮ್ದು ತೋಟ ಸಮತಟ್ಟಾಗಿದೆಯಾ ಅಥವಾ ಇಳಿಜಾರು ಪ್ರದೇಶ? ಇಳಿಜಾರು ಪ್ರದೇಶ, ಹಿಂಗ್ ಚೆಂಡಡಿಯಾಗಿದೆ ತಗ್ಗು ಹಿಂಗೆ, ಅದರಲ್ಲೇ ಬಸಿಗಾಲ್ವೆ ಮಾಡಿದೀವಿ. ಅಂದ್ರೆ ರೋಗಗಳು ಯಾವ್ಯಾವ ಬಂತು ನಿಮ್ ತೋಟಕ್ಕೆ ಅಂತ? ನೀವ್ ಹಾಕಿರ್ತಕ್ಕಂತ ಒಂದ್ ಮರಕ್ಕೆ ಇತ್ತೀಚಿನ ದಿನದಲ್ಲಿ ಜಾಸ್ತಿ ತಮ್ಮ ತೋಟದಲ್ಲಿ ಬಂದಂತಹ ರೋಗಗಳ ಬಗ್ಗೆ ಹೇಳೋದಾದ್ರೆ? ಅಂತದೇನ್ ಬಂದಿಲ್ಲ, ಅದೇ ಇದೊಂದ ಬಿಟ್ಬಿಟ್ರೆ ಈ ಹಿಂಗಾರ ಒಣಗದ ಅಂತ ಏನ್ ಅಡಕೆ ಮರಕ್ಕೆ ಏನ ಅಂತ ರೋಗ ಬಂದಿಲ್ಲ. ಹಿಡಗುಲ್ ಮುಂಡಿ ರೋಗ ಅಂತಾರೆ, ಹಂಡು ಹೊಡ್ಕೋದ ಇದೆ ಮಾಮೂಲಿ, ಅದು ಅಲ್ಲೊಂದಿಲ್ಲೊಂದು ಇರ್ತಾವ. ಅದನ್ನೇನು ನಿರ್ವಹಿಸಿಲ್ಲ ತಾವು? ಇಲ್ಲ ಇಲ್ಲ ಇಲ್ಲ, ಅದೇ ಈ ಇದು ಜಿಂಕು ಬೋರಾನು ಅವನ್ನೆಲ್ಲ ಎರಡು ವರ್ಷಕ್ಕೊಂದ್ಸತಿ ಕೃಷಿ ಇಲಾಖೆಗೆ ಇಸ್ಕೊಂಡೋಗ ಆಗ್ತಾ ಇರ್ತೀವಿ, ಹಂಗೂ ಬರ್ತಲೇ ಇದೆ. ಅದು ಏನಕ್ಕೆ ಅಂತೀರ? ಏನ್ ಕಸಾರ ಗೊತ್ತಿಲ್ಲ. ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಫಲವತ್ತತೆ ಹಾಳಾಗ್ತಿದೆ ಅಂತಾನೋ, ಅಥವಾ ತಾವು ಮಾಡ್ತಕ್ಕಂಥ ಕೃಷಿ ಪದ್ಧತಿ ಸರಿ ಇಲ್ಲ ಅಂತಾನೋ, ತಾವು ಏನ್ ಅನ್ಕೊಂಡಿದ್ದೀರಿ? ತಾವು ಕೃಷಿ ಪದ್ಧತಿ ಮಾಮೂಲಿ ಮಾಡ್ತಾ ಇದೀವಿ, ಫಲವತ್ತತೆಯಿಂದ ಹಂಗಾಗಿರ್ಬೋದೇನೋ ಅಷ್ಟೇ, ಮಾಮೂಲಿ ಮಾಡ ಅಂತ ಮಾಡ್ತಾ ಇದೀವಿ. ಖರ್ಚೆಷ್ಟು ಬಂತು ತಮ್ಗೆ? ವರ್ಷ ಒಂದ್ 60,000 ರೂಪಾಯಿ ಬರುತ್ತೆ, ಒನ್ ಬೈ ಒನ್, ಒಂದ್ ಅರ್ಧ ಭಾಗ ಒಂದು, ಒಂದ್ ಅರ್ಧ ಭಾಗ ಒಂದು. ಎಷ್ಟು ವರ್ಷದ ನಂತರ ತಮ್ಗೆ ಹಿಂಗಾರ ಸ್ಟಾರ್ಟ್ ಆಗಿದ್ದು? ಒಂದ್ 6 ವರ್ಷ. ಅವಾಗೆಲ್ಲ ಅಷ್ಟು ಇದಿರ್ಲಿಲ್ಲ, ಕುಂಠಿತ ಆಗಿತ್ತು ಆ ನೀರಿಗೆ. ಆಮೇಲೆ ಬರಗಾಲ ಬಂದು 96, ಅವಾಗೆಲ್ಲ ಬಾರಿ ನೋವಾಗಿ ಲೇಟ್ ಆಯ್ತು, ಒಂದ್ 6 ವರ್ಷಕ್ಕೆ ಬಂದು. ಅವತ್ತಿಂದ ಇವತ್ತಿನವರೆಗೂ ಒಳ್ಳೆ ಇಳುವರಿ? ಇಳುವರಿ ಈ ವರ್ಷನೇ ನಮಗೆ ಡೌನ್ ಆಗಿರೋದು. ಹೋದ್ನೇ ವರ್ಷದಿಂದ ಮಳೆ ಜಾಸ್ತಿ ಆತಲ್ಲ, ಅವಾಗಿಂದ ಇಳುವರಿ ಕಮ್ಮಿ ಆಗಿದೆ. 140 ಮುಂಟಂದ್ರು ಕೊಯ್ದಿದ್ದ ನಾನು ಎಕರೆಗೆ. 140 ಕ್ವಿಂಟಲ್ ಹಸಿ ಅಡಿಕೆ. ಹಸಿ ಅಡಿಕೆ ಅಲ್ಲಿ 130 ಬಂತು, 120 ಬಂತು, ಮಾಮೂಲಿ 110 ನಿಂತಿತ್ತು. ಹೋದ್ನೇ ವರ್ಷದ ಮಳೆ ಎಫೆಕ್ಟ್ ಈ ವರ್ಷ ಹಿಂಗಾರಿಗೆ ಹೋತಲ್ಲ ಅದಕ್ಕೆ ಎಫೆಕ್ಟ್ ಆತು. ಈ ವರ್ಷ ಮಳೆ ಆಗಿತ್ತಲ್ಲ, ಮುಂದಿನ ಮಳೆಗೆ ಯಾವ ತರ ಎಫೆಕ್ಟ್ ಆಗ್ತಿತ್ತು ಅನ್ನೋದು ಗೊತ್ತಿಲ್ಲ. 140 ಕ್ವಿಂಟಲ್ ತೆಗೆದ್ರಿ ಅಂದ್ರೆ ಸಡನ್ ಆಗಿ ಇಷ್ಟು ಕಮ್ಮಿ ಆಗಿದ್ ಏನ್ ಅನ್ಸುತ್ತೆ ತಮ್ಗೆ ಸರ್? ಅವಾಗ ಫುಲ್ ಎಲೆ ಬಳ್ಳಿ ಮಾಡ್ತಿದ್ವಾ ಎಲ್ಲದಕ್ಕೂ, ಈಗ ವಿತ್ ಮರಕ್ಕೆ ಎಲೆ ಬಳ್ಳಿಗೆ ವರ್ಷನೂ ಇದು ಬೀಳೋದು ಗೊಬ್ಬರ, ಹಂಗಾಗಿ ಅಷ್ಟು ಬಂದಿತ್ತು ಇಳುವರಿ. ಅಂದ್ರೆ ಅದಕ್ಕೆ ಹೆಚ್ಚು ಗೊಬ್ಬರ ಕೊಟ್ಟಷ್ಟು ಇಳುವರಿ ಜಾಸ್ತಿ ಬರೋದಂತ ತಮ್ಮ ಒಂದು ಅಭಿಪ್ರಾಯ. ಆಮೇಲೆ ಈಗ ಇತ್ತೀಚೆಗೆ ಇದು ಬಂದು ಕಳೆನಾಶಕ ಬಂದು ಒಂದೆರಡು ಸತಿ ಸ್ಪ್ರೇ ಮಾಡಾರ, ಹಂಗಾಗಿ ಡೌನ್ ಹಾಕ್ಯಂತ ಬಂದು ಈಗಲೇ ಒಂದೂವರೆ ವರ್ಷ ಆಯ್ತು ಅದನ್ನ ಕೈ ಬಿಟ್ಬಿಡಿದ ಒಡೆಯದೇ ಇಲ್ಲ. ಏನ್ ಮಾಡ್ತೀರ ಹಂಗಾರ? ಈಗ ಕಳೆನಾಶಕದ ಬದ್ಲಿಗೆ ವ್ಯವಸಾಯ ಮೇಲೆ ಈ ಟ್ಯಾಕ್ಟ್ರಿ ಬುಳ್ಸಿ ಆಡ್ತೀವಿ, ಹಂಗೆ ಇದು ಎಲ್ಲ ಕೊಚ್ಚಂಗೆ ಸ್ವಾಗೆ ಪಾಗೆ ಎಲ್ಲ ಕಳೆ. ಈಗ ಒಂದ್ ಮಿಷಿನ್ ತಗೊಂಬರ್ಬೇಕು ಕಳೆ ಹೊಡ್ಕೊಂಡು ಜೀರೋ ಕಲ್ಟಿವೇಶನ್ ಮಾಡಕ್ಕೆ, ಒಳ್ಳೆ ಇಳುವರಿ ಬರುತ್ತೆ ಬರುತ್ತೆ ಅಂತ ಅನ್ಸಿಕೆ. ಅದ್ ಮುನ್ಲೋದದು ಎಲ್ಲ ಬರುತ್ತೆ, ಬಟ್ ನೀವೀಗ ಹೆಚ್ಚು ಕಮ್ಮಿ ಸಾವಯವ ಕೃಷಿಗೆ ಬರ್ತಾ ಇದೀರ? ಅದನ್ನ ಬಿಟ್ಟು ಕಳೆನಾಶಕ ಈಗ ಸಾವಯವ ಕೃಷಿಗೆ ಬರ್ತಾ ಇದೆ. ಈಗ ಬಂದಿರತಕ್ಕಂತ ಇಳುವರಿ ಬಗ್ಗೆ ಹೇಳೋದ್ರೆ ಎಷ್ಟು ಬಂದಿದೆ ಈ ಸರಿ? ಈ ಸತಿ ಕಮ್ಮಿ ಆಗಿದೆ ಬಿಡ್ರಿ, 75 ಕ್ವಿಂಟಲ್. 140 ಇರೋದು 75. ಯಾರ್ಯಾರು ಮಾಡ್ತೀರ ಕೃಷಿ ಮನೆಯಲ್ಲಿ? ನಮ್ಮ ಮಗ ನಾವು. ಅಂದ್ರೆ ಬೇರೆ ಕೂಲಿ ಕಾರ್ಮಿಕರು ತಾವೇನು ಮಾಡ್ಕೊಂಡಿದ್ದಾರೆ? ಅವರು ಬರ್ತಾರೆ, ಅವೇನ್ ಕೊಯ್ಕೆ ಮಂದ ಹಾಕ್ತಾರೆ ಹೋಗ್ತಾರೆ, ಬಾಕಿದೆಲ್ಲ ನಮ್ದೇ ಮನೆ ತಕ್ಕೆ. ಅವ್ರನ್ನೆಲ್ಲ ಯಾವ ರೀತಿ ನಿರ್ವಹಿಸ್ತೀರಾ? ಕೂಲಿ ಈಗೆಲ್ಲ ಜಾಸ್ತಿ ಆಗಿದೆ ಕೂಲಿ, ಈಗ ಬರ್ತಕ್ಕಂತ ಆದಾಯನು ಕಡಿಮೆ ಆಗ್ತಾ ಇದೆ. ಏನ ಮಾಡಂಗಿಲ್ಲ, ಈಗ ಮಾಡ್ಕೊಂಡಿದೀವಲ್ಲ, ವಿಧಿ ಇಲ್ಲ, ಮಾಡ್ಲೇಬೇಕು. ಈಗ ಒಂದ್ ಆಳಿಗೆ 800 ರೂಪಾಯಿ ಈ ವರ್ಷದ ಲೆಕ್ಕಾಚಾರದಲ್ಲಿ ನಮಗೆ 6,000 ಕ್ವಿಂಟಾಲ್ ಆಗಿ ಕೊಟ್ಟಿದ್ರೆ ನಮಗೆ ಲಾಭ ಆಗೋದು. ನಾವೇ ಸ್ವಂತಕ್ಕೆ ಮಾಡಿದ್ವಲ್ಲ, ಈಗ ಲಾಸ್ ಆಗ್ತಾ ಇದೆ. 25,000 ರೂಪಾಯಿ ಮೈ ಮೇಲೆ ಬಂತು ನಮಗೆ. ನಾವೇ ಸ್ವಂತಕ್ಕೆ ಮಾಡಿ, ನಮ್ಮ ಮಗಂದು ಇಲ್ಲ ಕೆಲಸ, ಅವನ್ ಒಂದ್ ದಿವಸದ 2,000 ರೂಪಾಯಿ ಕೆಲಸ ಒಂದು ಒಂದ್ ದಿವಸಕ್ಕೆ. ನಂದು ಒಂದು ವಾರ ಎಲ್ಲ 7 ದಿವಸ ತನಕ ಒಣಗಿಸ್ಬೇಕು ಬೇಸ್ಕೊಂಡು. ನಂದು 800, 8, 7, 56,600, ಅವನು ಒಂದ್ 2,000, 8,000 ರೂಪಾಯಿ, ಅವ್ರದೊಂದ ಸುಲ್ದಿದ್ದ 11,000, ಆ ಕೊಯ್ದವ್ರದೊಂದ 6,400, ಅಷ್ಟೆಲ್ಲ ಸೇರಿ ಎರಡು ಬೀಡಿಂದ 25,000 ಲಾಸ್ ಆಗಿದೆ ನಮಗೆ. 6,000 ಕೊಟ್ಟಿರ ನಾವು 25,000 ರೂಪಾಯಿ ನಮಗೆ ದುಡ್ಡು ಉಳ್ಕೊಣವು. ನೀವೇ ಚೇಣಿ ಮಾಡೋದ್ರಿಂದ ಲಾಸ್ ಆಗಿದೆ. ನಾವೇ ಸ್ವಂತಕ್ಕೆ ಹೋಯ್ಕೊಂಡೆ, ಸ್ವಂತಕ್ಕೆ ರೇಖೆ ಮಾಡ್ಕೊಂಡು ಮುಂದಿನಿಂದಲೂ ಅದು ಮಾಡಬಾರ್ದು. ಮಾಡಬಾರ್ದು ಅಂತ ಇದೇ ವೃತ್ತಿಯಲ್ಲ, ಇನ್ನೇನ್ ಮಾಡೋದೇನು ಅಂತ ಮಾಡ್ತದೀವ್ ಅಷ್ಟೇ. ಆ ರೇಟ್ ಹೋಲಿಸ್ಕೊಂಡ್ರೆ ನಮಗೆ ಲಾಸ್ ಆಗಿದೆ ಅಂತ ಹೇಳ್ತಾರೆ. ಈಗ ಅಡಿಕೆ ರೇಟ್ ಜಾಸ್ತಿ ಆಗಿದೆ, ನೀವ್ ಯಾಕೆ ಲಾಸ್ ಅಂತ ಹೇಳ್ತೀರಿ? ಇಲ್ಲಿ ಕಮ್ಮಿ ಇದೆಯಲ್ಲ, 55 ಹೋಗಿತ್ತು, 50 ಬಂತು, 50 ಫಸ್ಟ್ನೇ ಬೀಡ್ ಕೊಟ್ವಿ, ಈಗ ಎರಡನೇ ಬೀಡು 46 ಕೊಟ್ಟರು ಲಾಸ್ ಆತು. ತಮ್ಮ ಖರ್ಚು ಜಾಸ್ತಿ ಮಾಡ್ಕೊಂಡ್ರಿ. ಖರ್ಚು ಜಾಸ್ತಿ ಬಂತಲ್ಲಿ ಆಮೇಲೆ ವೇರಿಯೇಷನ್ ಆತಲ್ಲ ಇದು ರೇಟು. 6,000 ನಾವು ಕೊಟ್ಬಿಟ್ಟಿದ್ರೆ 25,000 ರೂಪಾಯಿ ನಮಗೆ ದುಡ್ಡು ಉಳ್ಕೊಣವು. ನಮ್ ಕೆಲಸನೇ ಇಲ್ಲಲ್ಲ, ಏನ್ ಇತ್ಕಂತಿದ್ದು ಅವ್ರು ಕೊಯ್ಯೋರು ತೂಕ ಮಾಡ್ಕೊಂಡು ತಗೊಂಡ್ ಹೋಗೋರು ಅಷ್ಟೇ. ಏನ್ ಅನ್ಸುತ್ತೆ ತಮ್ಗೆ? ಅಲ್ಲ, ಅದ್ ಕೊಟ್ಟಿದ್ರೆ ವಾಸೆ ಅನ್ನಿಸ್ತಿತ್ತೆ. ಈಗ ನಮಗೆ ಉದ್ಯೋಗ ಇಲ್ಲಲ್ಲ, ನಾವು ಮಾಡ್ಲೇಬೇಕಲ್ಲ. ಆದ್ರ ಹಾಕಿತಿ, ಇನ್ನೇನ್ ಮಾಡಕ್ ಹಾಕಿತಿ, 25,000 ಹೋದ್ರ ಹೋಗ್ತಾಳೆ, ಯಾವ್ದಾದ್ರು ದುಡ್ಕೊಳ ಅನ್ನೋದು ಸುಮ್ಕಾಗತ್ತೆ. ಈಗ ಮಳೆ ವೈಪರೀತ್ಯ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಅದರಿಂದನೇ ಸರ್ ಹಂಗ ಆಗ್ತಾ ಇರೋದು, ಮಳೆ ವೈಪರೀತ್ಯದಿಂದನೇ ಆತರ ಆಗ್ತದೆ. ಗಿಡದ ಮೇಲೆ ತುಂಬಾ ಪ್ರಭಾವ ಬೀರ್ತಾ. ಆಮೇಲೆ ಈ ಸತಿ ಮಳೆಗಾಲದಲ್ಲಿ ಬಿಟ್ಟಿ ಬಿಟ್ಟು ಬಂತು, ಫುಲ್ ಮಳೆ ಇಟ್ಕೊಂಡಿದ್ರೆ ಎಲ್ಲ ಕೊಳೆ ರೋಗ ಬಂದು ಅಷ್ಟು ನೆಲದ ಮೇಲಿರೋದು. ಜನ ಬಚಾವಾದ್ರು, ಕೊಳೆ ರೋಗ ಬಿದ್ದಿಲ್ಲ. ಅದೊಂದು ಹೇಳ್ಬಹುದು. ಕೊಳೆ ರೋಗ ಬಂದಿದ್ರೆ 100 ಕ್ವಿಂಟಲ್ ಅಷ್ಟೇ ಸಿಗೋದು, ಎಲ್ಲ ಎಳೆಕ್ಕೆ ಬಿದ್ಬಿಡುತ್ತಿತ್ತ. ಅದು ಕೊಳೆ ರೋಗಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡ್ಕೊಳಕಾಗಲ್ಲ. ಅದೇ ಬಸಿಗಾಲುವೆ ಮಾಡಬೇಕು ಇವೆಲ್ಲ. ಅದೇ ಎಂತ ತೋಟದಲ್ಲಿ ಈ ಸತಿ ಏನಂತ ಏನು ಬಿದ್ದಿಲ್ಲ. ಜೊತೆಗೆ ಎಲೆ ಕೂಡ ಹಾಕಿದೀನಿ ಅಂತ ಹೇಳಿದ್ರಿ, ಅದ ಯಾವ ರೀತಿ ಮಾಡಿದ್ರಿ? ಅದನ್ನೆಲ್ಲ ಕಟ್ಟೋದು ಮಾಡೋದು, ಎಲೆ ಬಳ್ಳಿ ಎಲ್ಲ ನಿರ್ವಹಣೆ ಮಾಡ್ತೀವಿ. ಎಲ್ಲಿಂದ ತೊಂದ್ರೆ ಆ ಸಸಿಗಳನ್ನೆಲ್ಲ? ಎಲ್ಲ ಇಲ್ಲೇ ಸಿಗುತ್ತೆ. ಎಲ್ಲ ಈ ತುದಿ ಮೇಲು ತುದಿ ಇದೆಯಲ್ಲ, ಅದನ್ನ ಕಟ್ ಮಾಡ್ಕೊಂಡು ಒಳ್ಳೆ ಯಾವಾಗ್ಲೂ ತಂಪಾದ ವಾತಾವರಣ ಮಳೆ ಬೀಳ್ತಿರ್ಬೇಕು ಆ ಟೈಮ್ನಲ್ಲಿ ಕಟ್ಟಬೇಕದ. ಅದನ್ನ ಕಟ್ಟಿ ಒಂದ್ ತಿಂಗಳು ತನಕ ಅದ್ರ ಮೇಲೆ ಅನುಕೂಲ ಬೀಳ್ತಿರ್ಬೇಕು. ಮಳೆ ಇಲ್ಲ ಅಂತಂದ್ರೆ ನಾವು ನೀರ್ ಹಾಕ್ತಿರ್ಬೇಕು, ಹಂಗಿದ್ರೆ ಎಲೆ ಬಳ್ಳಿ ಬೆಳಿಬಹುದು ಅಷ್ಟೇ. ಎಷ್ಟು ಹಾಕಿದ್ರ ತೋಟ? ತುಂಬಾ ಇದೆ. ಫಸ್ಲಿಗೆ ಬಂದಿದ್ಯಾ? ಹಾ, ಬಂದಿದೆ. ಅದನ್ನ ಯಾವ ರೀತಿ ಮಾರ್ಕೆಟಿಂಗ್ ಯಾವ ತರ ಮಾಡ್ತೀರಿ? ಅದನ್ನೆಲ್ಲ ಈ ಮಾಮೂಲಿ ಮಾರ್ಕೆಟಿಗೆ ಅಂತಂದ್ರೆ ನಾವೇನು ಹೋಗಲ್ಲ, ಈ ವ್ಯವಹಾರದಾರರು ಬರ್ತಾರೆ, ಅವರಿಗೆ ಕೊಡ್ತೀವಿ ಒಂದ್ ಕೊಯ್ಲಿಗೆ ಇಷ್ಟು ಅಂತ. ಖರ್ಚಿನ ಬಗ್ಗೆ ಹೇಳೋದಾದ್ರೆ? ಖರ್ಚಿನ ಬಗ್ಗೆ ಕೆಲ್ಸಿದ್ದಾಗ ಕರ್ಕಂತೀವಿ, ಬಾಕಿದ್ನೆಲ್ಲ ನಾವು ಮಾಡ್ತೀವಿ. ಆ ಎಲೆ ಕೊಯ್ಯೋದೊಂದ್ ಬಿಟ್ಟು ಬಾಕಿದು ಅದ್ ಕಟ್ಟಾಕೋದು, ಅದ ಬಗದಿ ಮುರೆ ಮುಚ್ಚೋದು ಅಂತವೆಲ್ಲ ಆದ್ರೆ ನಾವು ಮಾಡ್ಕೊಂತೀವಿ. ಈ ಎಲೆ ಕೊಯ್ಯೋದು ಅವೆಲ್ಲ ಬರಲ್ಲ, ಅವರು ಅವರೇ ಆಧಾರ ಇರ್ತಾರೆ ಎಲೆ ಈ ಚೇಣಿ ಮಾಡ್ಕೊಳೋರು. ಆತರ ಅವ್ರು ಬರ್ತಾರೆ, ಒಂದ್ ಕೊಯ್ಲಿಗೆ ಇಷ್ಟು ಅಂತ ಮಾತಾಡ್ತಾರೆ, ಇಲ್ಲ ಒಂದ್ ವರ್ಷದ ತನಕ ಇಷ್ಟು ದುಡ್ಡು ಅಂತಂತ ಮಾತಾಡ್ತಾರೆ, ಎರಡು ಕೊಯ್ಲಿಗೆ ಇಷ್ಟು ದುಡ್ಡು ಅಂತ ಮಾತಾಡ್ತಾರೆ. ಅದು ಇದ್ರ ಮೇಲೆ ಹೋಗುತ್ತೆ ಅಷ್ಟೇ. ಅದಕ್ಕೆ ಯಾವ ರೀತಿ ಗೊಬ್ಬರ ಎಲ್ಲ ಯಾವ ತರ ಕೊಡ್ತೀರಿ? ಮಾಮೂಲಿ. ಎಲೆಗೆ ಯಾವ್ದು ರೋಗಗಳು ಬರ್ತಿಲ್ಲ? ಬರುತ್ತ ಅದು 5 ಬರುತ್ತೆ, ಅದು ಮತ್ತಿ ಅಂತ ಬೂದ ರೋಗ, ಅದಕ್ಕೊಂದ ಔಷಧಿ ಹೊಡಿಬೇಕು ಅಷ್ಟೇ. ಅದ್ರದ್ದು ಲಕ್ಷಣ ಯಾವ ತರ ಇರುತ್ತೆ ಆ ರೋಗದ ಲಕ್ಷಣ? ಆ ರೋಗದ ಲಕ್ಷಣ ಅದೊಂಥರ ಅರಿಶಿನ ಹುಳ, ಅದು ಅದು ಎಲೆ ಮೇಲೆ ಚಿಗುರು ಎಲೆ ಮೇಲೆ ಹಿಂಗ್ ಕುತ್ಕೊಂಡ್ಬಿಡುತ್ತೆ, ಅದು ಇದಾಗುತ್ತಲ್ಲ ಇಕ್ಕೆ, ಅದು ಫುಲ್ಲು ಅದು ಹಂಗೆ ಅಳ್ಕೊಂತ ಹೋಗುತ್ತೆ ಬಳ್ಳಿ ತುಂಬಾನು. ನಿರ್ವಹಣೆ ಎಲ್ಲ ಯಾವ ತರ ಮಾಡ್ತೀರ? ನಿರ್ವಹಣೆ ಇನ್ನೇನು ಅದನ್ನ ಇದ್ ಮಾಡ್ಬೇಕು ಅಂತಂದ್ರೆ ಇದನ್ನ ಬೋದ ರೋಗವ ಔಷಧಿ ತಗೊಂಬಂದು ಹೊಡಿಬೇಕು. ಪ್ರತಿ ಗಿಡಕ್ಕೆ ಹೊಡಿತೀರ? ಹಾ, ಪ್ರತಿ ಬಳ್ಳಿಗೂ ಹೊಡೆದಾಗ ಕಡಿಮೆ ಆಗುತ್ತೆ? ಹಾ, ಆಗುತ್ತೆ, ಇರಲ್ಲ. ಅದು ಎಷ್ಟು ಬಾರಿ ಹೊಡಿತೀರ ಹಂಗಾರೆ? 2 ಬಾರಿ ಪ್ರಾರಂಭದ ಹಂತ, ಮತ್ತೆ ನೆಕ್ಸ್ಟ್? ಪ್ರಾರಂಭದ ಹಂತ ಅಂತಂದ್ರೆ ಈಗ ಚಳಿಗಾಲದಲ್ಲಿ ಈಗ ಜೋನ್ ಬೀಳುತ್ತಲ್ಲ ಸರ್, ಈ ಹೂವಿಗೆ ಅದು ಮಾವಿನ ಹೂವಿಗೆ ಆ ಟೈಮಿಗೆ ಬರೋದು, ಈ ಮಳೆಗಾಲದಾಗ ಎಲ್ಲ ಇರಲ್ಲ ಅದು, ಮಂಜು ಬೀಳೋ ಸಮಯ ಅವಾಗ್ಲೇ ಬರೋದು ಅದು. ಅಂದ್ರೆ ಮಾವಿಗೆ ಮತ್ತೆ ನಿಮ್ದು ಎರಡು ಒಟ್ಟಿಗೆ ಬರುತ್ತೆ? ಬರುತ್ತೆ. ಅದೊಂದು ರೋಗ ಇಲ್ಲ ಅಂದ್ರೆ ಇಳುವರಿ ಜಾಸ್ತಿ ಬರುತ್ತೆ? ಬರುತ್ತೆ. ಎಷ್ಟು ಒಂದು ಬಳ್ಳಿಗೆ ಎಷ್ಟು ಎಲೆಗಳು ತಾಪಕ್ಕೆ? ಒಂದ ಬಳ್ಳಿ ಅದು ಬಳ್ಳಿ ಇದ್ದಂಗೆ ಅದು ಒಂದ ಹತ್ತು ಕಟ್ಟು ಸಿಗಬಹುದು, ಆಮೇಲೆ ಒಂದ್ ಇಪ್ಪತ್ತೈದು ಕಟ್ಟು ಸಿಗಬಹುದು ಒಂದ ಬಳ್ಳಿಗೆ. ಒಟ್ಟಲ್ಲಿ ತಾವು ಕೃಷಿ ಮಾಡಿ ಏನು ಎಷ್ಟು ಲಾಸ್ ಇದ್ರೂ ನೆಮ್ಮದಿ ಇದೆ? ಲಾಸ್ ಅಂತ ಬಿಡಂಗಿಲ್ಲ, ನಾವು ಮಾಡ್ಕೊಂಡು ಕಾಯ್ಕ ಅದೇ ಅಲ್ಲ ಮಾಡ್ಲೇಬೇಕು, ಬಿಡಕ್ ಬರುತ್ತ. ತೆಂಗು ಅಂತ ಹೇಳಿದ್ರೆ ಅದೇ ಯಾವ ರೀತಿ ಮಾಡಿದಿರ? ಅದು ಸುತ್ತ ಇದೆ, 40 ಅಡಿಗೊಂದ ಹಾಕಿದಿವಿ ಸುತ್ತ. ಎಷ್ಟು ಮರ ಹಾಕಿದ್ರಿ? ಸುಮಾರು ಒಂದ 30 ಮರ ಬರುತ್ತ. ಅದ್ರ ನಿರ್ವಹಣೆ ಯಾವ ತರ ಮಾಡಿದ್ರಿ? ಸೇಮ್ ಅಡಿಕೆ ಸಸಿಗೆ ಏನ್ ಕೊಡ್ತೀವಿ ಆತರ ಗೊಬ್ಬರ ಹಾಕೋದು, ಕಸ ಹಾಕೋದು, ಅದ್ ಮಾಡೋದು ಎಲ್ಲ ಮಾಡ್ತೀವಿ. ಗೊಬ್ಬರಕ್ಕೆಲ್ಲ ಬರೀ ಯಾವ ತರ ಗೊಬ್ಬರದ್ದೆಲ್ಲ ಮಾಡ್ಕೊಂಡಿರ್ತಾವ ನಿರ್ವಹಣೆ? ಕೆಲವರೆಲ್ಲ ಅಲ್ಲಿಂದ ಅಲ್ಲಿಂದೇ ಗೊಬ್ಬರ ಅಂತ ಅಂದ್ರೆ, ನೀವು ಹೊರಗಡೆಯಿಂದ ತರಿಸ್ತಾ ಇದ್ರ ಅಥವಾ ಯಾವ ತರ? ನಾವು ಈ ಕೊಟ್ಟಿಗೆ ಗೊಬ್ಬರ ಎಲ್ಲ ಹೊರಗಡೆಯಿಂದ ತರಿಸ್ತೀವಿ. ಬಾಕಿದೆಲ್ಲ ಬೀಳುತ್ತಲ್ಲ ಅಡಿಕೆದು ತೆಂಗಿಂದು ಎಲ್ಲ ಸಣ್ಣಕ್ಕೆ ಇಷ್ಟಿಷ್ಟು ಕೊಚ್ಚಾಕ್ತಿವಿ ಎಲ್ಲ ತೋಟದಲ್ಲೇ. ಡೈಲಿ ಅದೇ ಬದುಕು, ಬೆಳಿಗ್ಗೆ ಹೋದರು ಹಸಿಸುವಾಗಿ ಬಿದ್ದಿರ್ತಾವಲ್ಲ ಅವಾಗ ನಮಗೆ ಅನುಕೂಲ ಆಗ್ತಿತ್ತು ಕೊಚ್ಚಕ್ಕದು, ಒಣಗೋದ್ರೆ ಅನುಕೂಲ ಆಗಲ್ಲ. ತೆಂಗಿನ ಇಳುವರಿ ಎಷ್ಟು ಬಂತು ತಮ್ಗೆ? ತೆಂಗಿನ ಇಳುವರಿ ಬರ್ತಾ ಚೆನ್ನಾಗೇ ಇತ್ತು, ಈ ಇಲಿಗಳು ಕಾಟದಿಂದ ಸ್ವಲ್ಪ ಕಮ್ಮಿ ಆಗಿದೆ. ಅದ್ರ ನಿರ್ವಹಣೆ, ಇಲಿಗಳ ನಿರ್ವಹಣೆ? ನಿರ್ವಹಣೆ ಅಂತಂದ್ರೆ ಈಗ ಅದೇ ಈ ಅವಕ್ಕೆ ಔಷಧಿ ಕುಸಬೇಕು, ಈಗ ಎರಡು ಟೈಮ್ ಮಿಕ್ಸ್ ಇದೀವಿ ಪರವಾಗಿಲ್ಲ. ಎಲ್ಲಿ ಕೊಡ್ತೀರ ಅದು ತೆಂಗಿನಕಾಯಿ? ತೆಂಗಿನಕಾಯಿ ಇಲ್ಲೇ ಕೀಳ್ತೀವಿ ಸಂತಿಲ್ಲ ಹಾಕ್ತಿವಿ. ಅಂದ್ರೆ ಎಳ್ನೀರು ಮಾಡ್ತಿರೋ ಅಥವಾ ನೀವು ಕಾಯಿ ಮಾಡೋದು? ಕಾಯಿ ಕಾಯಿ ಕಾಯಿ. ಅದೊಂದು ಆದಾಯ ಎಷ್ಟು ಬಂತು ತಮ್ಗೆ? ಅದ್ರದ್ದು ಒಂದ 30,000 40,000 ಸಿಗುತ್ತೆ. ಖರ್ಚು? ಖರ್ಚಿನೇನು ಇದ್ರಲ್ಲಿ ಅಡಿಕೆ ಗಿಡದಲ್ಲಿ ಹೋಗುತ್ತಲ್ಲ ಅದ್ರಲ್ಲೂ ಹೋಗುತ್ತೆ ಅಷ್ಟೇ. ಬಟ್ ಅಡಿಕೆ ಗಿಡ ನಿರ್ವಹಣೆ ಮಾಡ್ತಾನೆ, ತೆಂಗಿನ ಗಿಡಕ್ಕೂ ನಿರ್ವಹಿಸ್ತೀರ? ಅದೇ. ಹಾಗಾಗಿ ತೆಂಗಿನ ಮರದ್ದು ಖರ್ಚು ಕಡಿಮೆ? ಕಮ್ಮಿ, ಬರೀ ಅದಕ್ಕೆ ಆದ್ರೆ ಜಾಸ್ತಿ ಬರುತ್ತೆ. ಅಡಿಕೆ ಗಿಡದಲ್ಲೇ ಇದೆಯಲ್ಲ ಹಂಗಾಗಿ ಖರ್ಚು ಕಮ್ಮಿ, ಏನ್ ಕೀಳದ ಅಷ್ಟೇ. ನಾವೇ ಅಪ್ಪ ಮಗ ಇಬ್ರು ಹೋಗ್ತೀವಿ ಕಿತ್ತಾಕ್ತಿವಿ ಅಷ್ಟೇ. ಒಟ್ಟಾರೆ ಹೇಳಬೇಕು ಅಂದ್ರೆ ತಮ್ಮ ಒಂದು ಜಮೀನಲ್ಲಿ ಆದಾಯ ಎಷ್ಟು ಬರುತ್ತೆ, ತಮಗೆ ಖರ್ಚು ಎಷ್ಟು ಬಂತು ಅಂತ ಈ ಮೂರು ಬೆಳೆಗಳಿಂದ? ಮೂರು ಬೆಳೆಗಳಿಂದ ಈ ವರ್ಷದ ಲೆಕ್ಕ ಹಾಕೋದಾದ್ರೆ ಕಮ್ಮಿ ಆಗುತ್ತೆ, ಎಲ್ಲೆಲ್ಲಿ 100,000 ಸಿಗಬಹುದು. ತೆಂಗಿನಕಾಯಲ್ಲಿ ಒಂದು 30 ಸಿಗಬಹುದು, ಅಟ್ಕೆಯಲ್ಲಿ ಒಂದು 4-4.5 ಸಿಗಬಹುದು. ಹೋದ ವರ್ಷದ ಲೆಕ್ಕಾಚಾರ ಹಾಕೊಂಡ್ರೆ ಕಮ್ಮಿ. ಅಡಿಕೆ ಸಡನ್ ಆಗಿ ರೇಟ್ ಡೌನ್ ಆಗ್ಲಿಕ್ಕೆ ಕಾರಣ ಏನು ಅಂತೀರಾ? ಏನ್ ಸರ್ ಅದು ವ್ಯಾಪಾರ, ಅದು ಹೆಂಗ್ ಹೇಳಕ್ ಬರ್ತಿತ್ತು? ನಾವು ಆರಂಭ ವರ್ಷ ಅಂತ ವ್ಯಾಪಾರ ನಿಮಿಷ ಅಂತದು, ಯಾಕೆ ಸಂಘದಾಗ ಏನಾದ್ರೂ ಆಗ್ಬಹುದು. ಏನ್ ಅನ್ಸುತ್ತೆ ತಮ್ಗೆ ಸಡನ್ ಆಗಿ ಡೌನ್ ಆಯ್ತಲ್ಲ? ಅದನ್ನೆಲ್ಲ ಹೆಂಗ್ ಹೇಳಕ್ ಆಗ್ತಿ ಸರ್? ಅಲ್ಲ ಹೆಂಗ್ ಹೇಳಕ್ ಆಗುತ್ತ ಅದನ್ನ? ಒಳ್ಳೆ ರೇಟ್ ಇದೆ ಅಂತ ತಾವು ಒಂದು ಹುಮ್ಮಸ್ಸಲ್ಲಿ ಕೆಲಸ ಮಾಡ್ತಿರ್ತೀರಿ, ಸಡನ್ ಆಗಿ ಡೌನ್ ಆದಾಗ ತಮ್ಮ ಒಂದು ಮನ್ಸಿಗೆ ಆದಂತಹ ಉಳಿದ ರೈತರಿಗೂ ಆದಂತದ್ದೇ ನಿಮಗೂ ಆಗಿರುತ್ತೆ. ನಿಮ್ಗೆ ಏನಾಯ್ತು ಅಂತ ಕೇಳೋದಾದ್ರೆ? ಏನು ಮಾಡಂಗಿಲ್ಲ, ಎಲ್ಲರಿಗಾಗಿದ್ದು ನಮಗಾಗಿತ್ತೆ ಅಂತ ಸುಮ್ಮನೆ ಆಗ್ಬೇಕು ಅಷ್ಟೇ. ಮತ್ತೆ ಜಾಸ್ತಿ ಆಗುತ್ತೆ ಅಂತನ? ಏನಾದ್ರೂ ಆಗ್ಬಹುದು, ಕಮ್ಮಿ ಆದ್ರೂ ಆಗ್ಬಹುದು, ಜಾಸ್ತಿನಾದ್ರೂ ಆಗ್ಬಹುದು. ಒಟ್ಟಲ್ಲಿ ಈಗ ಬಂದಂತ ಏನೇ ಕಮ್ಮಿ ಆಗಿ ಏನೇ ಜಾಸ್ತಿ ಆದ್ರೂ ತಮಗೆ ಈಗ ಬರ್ತಕ್ಕಂತ ಆದಾಯದಲ್ಲಿ ಏನು ತೊಂದರೆ ಇಲ್ಲ? ತೊಂದರೆ ಇಲ್ಲ, ಸಂತೋಷ ಇದೆ. ಸಂತೋಷ ಇದೆ. ಮುಂದೆ ಕೂಡ ಇದನ್ನೇ ಮುಂದುವರಿಸಬೇಕು ಅಂತಾನೆ ಬೇರೆ ಬೆಳೆಗಳ ಕಡೆ ತಾವು ಗಮನ ಹರಿಸ್ತೀರ? ಇಲ್ಲ, ಅದೇ ಸಾಕು ಸರ್. ಅದರಲ್ಲಿ ಇನ್ನೊಂದು ಬಾಳೆ ಒಂದ್ ಮಾಡ್ಕೊಂಡ್ರೆ ಸಾಕು. ಅದೇ ಬಾಳೆ ಯಾವ್ದು ಬಾಳೆ ಹಾಕಬೇಕು ಅಂತ ತಮ್ಮ ಮನಸ್ಸಲ್ಲಿ? ಬಾಳೆ ಪುಟ್ ಬಾಳೆ ಬಿಟ್ರೆ ಇನ್ ಬಾಕಿವೆಲ್ಲ ಬರಲ್ಲ, ಬರ್ತವ ಅವಕ್ಕೆಲ್ಲ ರೇಟ್ ಇರಲ್ಲ. ಪುಟ್ ಬಾಳೆ ಅಂದ್ರೆ ರೇಟ್? ಪುಟ್ ಬಾಳೆ ಸೀಸನ್ನ ಸಿಗುತ್ತೆ, ಗೌರಿ ಸ್ಟಾರ್ಟ್ ಆಗ್ಬಿಟ್ರೆ ಶ್ರಾವಣ ಅವಾಗಿಂದ ಒಳ್ಳೆ 40-50 ರೂಪಾಯಿ ಕೆ ಜಿ ಹಿಂಗೆಲ್ಲ ಹೋಗ್ತವೆ. ಈಗೆಲ್ಲ ಕಮ್ಮಿ ಒಂದ್ ಸ್ವಲ್ಪ, ಆದ್ರೂ ತೊಂದರೆ ಏನಿಲ್ಲ, ಮಾಡಬಹುದು. ಏನ್ ಅದೇ ಅದಕ್ಕಾಗಿ ಏನ್ ಮಾಡಿರಲ್ಲ. ತಾವಿಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಿ ಉಳಿದಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕೃಷಿ ಬಗ್ಗೆ? ಏನ್ ಹೇಳೋದು ಅಂತಂದ್ರೆ ಎಲ್ಲರೂ ಈ ತರ ಮಾಡ್ಕೊಂಡು ಹೋಗಿ ಉಳಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಬಹುದು ಅಷ್ಟೇ. ಕೃಷಿ ಮಾತ್ರ ಬಿಡ್ಬೇಡ್ರಿ. ಇಲ್ಲ ಬಿಡಬಾರ್ದು, ಬಿಟ್ಟು ಇನ್ನೇನ್ ಮಾಡೋದ್ ನಾವು? ಬಿಟ್ಟು ಉದ್ಯೋಗ ಅದೇ ಆದ್ಮೇಲೆ ಬಿಟ್ಟು ಅದನ್ನ ಇನ್ನೇನ್ ಮಾಡಂಗೈತ್ ನಾವು? ಅದನ್ನೇ ಅಳವಡಿಸ್ಕೊಂಡಿರೋದ್ ನಾವು, ಹಂಗಾಗಿ ಏನು ಮಾಡಕ್ ಬರಲ್ಲ. ಒಳ್ಳೇದು ಪುಟ್ಟಸ್ವಾಮಿ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ತರೀಕೆರೆಯ ಪುಟ್ಟಸ್ವಾಮಿ ಅವರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದ್ರಿ. ಸಂದರ್ಶಕರು HM ಮಹೇಶ್. ಈಗ ತರೀಕೆರೆ ತಾಲೂಕು ಸೋಲಾಪುರದ ಶಾಂತಮ್ಮ ಮತ್ತು ತಂಡದವರಿಂದ ಗಂಗಾವನ ಪದ. ಸಿಸವ ಜೋವನ ಕೈಲಿ ಕೊಟ್ಟರ ಸಿಸವ ಕೋಳಿಗೆ ತೊಳು ಬಿಂದಿಗೆ ತರೀಕೆರೆ ತಾಲೂಕು ಸೊಲ್ಲಾಪುರದ ಶಾಂತಮ್ಮ ಮತ್ತು ತಂಡದವರಿಂದ ಇದುವರೆಗೂ ಗಂಗವನ ಪದ ಕೇಳಿದಿರಿ. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದು ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತೆ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ? ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಗಂಟೆ ಬೇಕು. ಇನ್ನು 2 hours ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೊಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿ